ಮನೆಂದು ಮಂಡ ಗಣ ಏರು ಅಡಿ ಪಡ ಪಡ ಪಡ ತಂದದ ಬತ್ತಲಯ್ಯ ಅಡಿ ಚವತನ ಮೆಚ್ಚಲ ಸದರ ಪಡೆದ ಸಿಕ್ಕದ ಇಡುಪಿಯ ಸೈ ಚವತನ ಮೆಲ್ಲ ಸಕಲ ನೀ ಸರಿಕನ ಡಿ